ಬಿಡಲಾರೆ ಚಿನ್ನ ನೀನೇ ಪ್ರಾಣ ನನ್ನಡೆಗು ನಾನಿನ್ನ ಮರೆಯಲಾರೆ ಜೊತೆಗೆ ನೀನು ಸೇರಿ ಬರುತ್ತಿರ ಜಗವ ಮೆಟ್ಟಿ ನಾನಿಲ್ಲುವೆ ಬರಲಿ ನಾನೆಲ್ಲುವೆ ಚೆದುವೆ ನೀನು ಉಸಿರು ಉಸಿರಲ್ಲಿ ಬೆರೆತು ಬದುಕು ಹೂವಾಗಿದೆ ಎಂದು ಹೀಗೆ ಇರುವ ಬಯಕೆಯು ಮೂಡಿ ಮನಸ್ಸು ತೇಲಾಡಿದೆ ನಮ್ಮ ಹಾಲು ಜೇನು ನಿನ್ನ ಮರೆಯಲಾರೆ ನಾನಿನ್ನ ಮರೆಯಲಾರೆ ಮನದ ಮಾತ ಎದೆಯ ಮಿಡಿತದಿ ಅರಿತು ಆಸೆ ಪೂರೈಸಿದೆ ಇನ್ನೂ ಸನಿಹ ಸೇರಿ ನಿನ್ನನ್ನು ಬೆರೆವ ಕನಸು ಓಲಾಡಿದೆ ಸರಸ ಎಲ್ಲ ಅರುಷ ನಿನ್ನ ಮರೆಯಲಾರೆ ನಾನಿನ್ನ ಮರೆಯಲಾರೆ ತುಂಬ ನೀನೆ ತುಂಬಿಗೆ ದಾರಿ ಕಾಣದಂತಾಗಿದೆ ಆಹಾರ ಸಿಡಿಲೆ ಬರಲಿ ಕೂರೆ ಗುಡುಗಲಿ ದೂರ ಹೋಗಿ ನಾನೆಂದಿಗೂ ಸಾವೇ ಬಂದು ನನ್ನ ಸೆಳೆದರು ನಿನ್ನ ಬಿಡೆನು ಎಂದೆಂದಿಗೂ ನಲಿವು ನೀನೇ ಪ್ರಾಣ ನನ್ನಾಣೆ